ಸುತ ಶುಭ ಮಂಗಳ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಕಾವಿತ ವಿತರಣ ವಾಯು ಸುತ ರಾಮದೂತ ಪವಮಾನ ಸುತ ಕಾವಿತ ವಿತರಣ ವಾಯು ಸುತ ರಾಮದೂತ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಮಂಗಳಾಂಗ ಮಾರುತ ತುಲ್ಯ ವೇಗ ಸಂಜೀವನ ಧರ ಪಾಲಯ ಮಾ ಮಂಗಳಾಂಗ ಮಾರುತ ತುಲ್ಯ ವೇಗ ಸಂಜೀವನ ಧರ ಪಾಲಯ ಮಾ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಜಯ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಶುಭ ಮಂಗಳ ಪವಮಾನ ಸುತ ಗೋವಿಂದ ಹರಿ ಗೋವಿಂದ ಸಂಗಡಿಗರೊಂದಿಗೆ ವಿದ್ಯಾಭೂಷಣ ಅವರು ಹಾಡಿರುವ ಇನ್ನೊಂದು ಸಾಂಪ್ರದಾಯಿಕ ಗೀತೆ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಉಡುಪಿಯ ಕೃಷ್ಣ ಗೋವಿಂದ ಕೊಡವಿ ಗೊಡೆಯದೇ ಗೋವಿಂದ ಉಡುಪಿಯ ಕೃಷ್ಣ ಗೋವಿಂದ ಕೊಡವಿ ಗೊಡೆಯದೇ ಗೋವಿಂದ ಪಂಡರಿನಾಥ ಗೋವಿಂದ ಪಾಂಡುರಂಗ ವಿಠಲ ಗೋವಿಂದ ಪಂಡರಿನಾಥ ಗೋವಿಂದ ಪಾಂಡುರಂಗ ವಿಠಲ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ತಿರುಪತಿ ವೆಂಕಟ ಗೋವಿಂದ ಶ್ರೀರಂಗನಾಥ ಗೋವಿಂದ ತಿರುಪತಿ ವೆಂಕಟ ಗೋವಿಂದ ಶ್ರೀರಂಗನಾಥ ಗೋವಿಂದ ಕೃಷ್ಣ ಕೃಷ್ಣ ಜಯ ಗೋವಿಂದ ಅನಂತ ಶಯನ ಗೋವಿಂದ ಕೃಷ್ಣ ಕೃಷ್ಣ ಜಯ ಗೋವಿಂದ ಅನಂತ ಶಯನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಭಕ್ತವತ್ಸಲನೆ ಗೋವಿಂದ ಆಪದ್ಬಾಂಧವ ಗೋವಿಂದ ಭಕ್ತವತ್ಸಲನೆ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥರಕ್ಷಕ ಗೋವಿಂದ ಪತಿತ ಪಾವನ ಗೋವಿಂದ ಅನಾಥರಕ್ಷಕ ಗೋವಿಂದ ಪತಿತ ಪಾವನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಜಗದುದ್ಧಾರಕ ಗೋವಿಂದ ವಿಶ್ವಕುಟುಂಬಿ ಗೋವಿಂದ ಜಗದುದ್ಧಾರಕ ಗೋವಿಂದ ವಿಶ್ವಕುಟುಂಬಿ ಗೋವಿಂದ ಇಂದಿರೆ ಮಂದಿರ ಗೋವಿಂದ ಸುಂದರ ಮೂರ್ತಿ ಗೋವಿಂದ ಇಂದಿರೆ ಮಂದಿರ ಗೋವಿಂದ ಸುಂದರ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಎಂ ರಾಘವೇಂದ್ರ ಹಾಗೂ ಶಾಂತಾ ಜಯತೀರ್ಥ ಅವರು ಹಾಡಿರುವ ಸಾಂಪ್ರದಾಯಿಕ ಹಾಡು ದೇವರ ಕಟ್ಟೆಯ ಮೀರದಿರು ದೇವರ ಕಟ್ಟೆಯ ಮೀರದಿರು ನಿಜ ದೇವರ ಕಟ್ಟೆಯ ಮೀರದಿರು ದೇವರ ಕಟ್ಟೆಯ ಮೀರದಿರು ನಿಜ ದೇವರ ಕಟ್ಟೆಯ ಮೀರದಿರು ದೇವರಾಜ್ಞೆಯನ್ನು ಮೀರುವ ನರರಿಗೆ ಯಾವ ಸುವರಗಳು ದೊರಕವು ನೀ ದೇವರ ಕಟ್ಟೆಯ ಮೀರದಿರು ನಿಜ ದೇವರ ಕಟ್ಟೆಯ ಮೀರದಿರು ದೇವರು ಒಬ್ಬನೇ ಬೇರೆಯವರನ್ನು ಸೇವಿಸಕೂಡದು ಭೋಜನರು ಜೀವರಾಶಿಯಲ್ಲಿ ಯಾವ ರೂಪವನ್ನು ಭಾವಿಸಿ ಪೂಜಿಸಕೂಡದು ನೀ ದೇವರ ಕಟ್ಟೆಯ ಮೀರದಿರು ನಿಜ ದೇವರ ಕಟ್ಟೆಯ ಮೀರದಿರು ಆತನ ನಾಮವ ಘನಪಡಿಸಿ ನಿನ್ನ ಮಾತುಗಳೆಲ್ಲವನ್ನು ಉಚ್ಚರಿಸು ಆತನ ನಾಮವ ಘನಪಡಿಸಿ ನಿನ್ನ ಮಾತುಗಳೆಲ್ಲವನ್ನು ಉಚ್ಚರಿಸು ಆತನ ಸಬ್ಬತು ದಿನದಲ್ಲಿ ಲೋಕದ ಮಾತು ಕೆಲಸಗಳ ತೊಲಗಿಸು ನೀ ದೇವರ ಕಟ್ಟೆಯ ಮೀರದಿರು ನಿಜ ದೇವರ ಕಟ್ಟೆಯ ಮೀರದಿರು ತಾಯಿಗಳ ಆಜ್ಞೆಗಳನ್ನು ಬಹು ಚಂದದಿ ನಡೆಸಲು ನೆನಪಿರಲಿ ನಿನ್ನ